ಕ್ಯಾಕಿ ಹಾಕಿ ನಗತೈತೆ ಬಡ ಬೆಳೆಗಾರನ ಗೋಣು ಮುರಿಯುತ್ತೈತೆ ಬಡ ಬೆಳೆಗಾರನ ಗೋಣು ಮುರಿಯುತ್ತೈತೆ ಕೆಂಪು ಮಣ್ಣಿನಾಗ ಮಳೆ ಕಡಿಮೆ ಇರುವಾಗ ಅರಳತೈತೆ ಮಲ್ಲಿಗೆ ಬೇಲಿನ ಮ್ಯಾಗ ಕೆಂಪು ಮಣ್ಣಿನಾಗ ಮಳೆ ಕಡಿಮೆ ಇರುವಾಗ ಅರಳತೈತೆ ಮಲ್ಲಿಗೆ ಬೇಲಿನ ಮ್ಯಾಗ ಅರಳತೈತೆ ಮಲ್ಲಿಗೆ ಬೇಲಿನ ಮ್ಯಾಗ ಅರಳತೈತೆ ಮಲ್ಲಿಗೆ ಬೇಲಿನ ಮ್ಯಾಗ ಅರಳತೈತೆ ಮಲ್ಲಿಗೆ ಬೇಲಿನ ಮ್ಯಾಗ ಅರಳತೈತೆ ಮಲ್ಲಿಗೆ. ತುಂಬಾ ಚಂದ ಕಾಣ್ತಿದೆಯಮ್ಮ, ತ್ರಿಲೋಕ ಸುಂದರಿ ನೀನು. ನಿನ್ ತುಂಬಾ ಹೂವು ಹಣ್ಣು ಪಕ್ಷಿಗಳು, ವಾಹ್ ಸೋ ಬ್ಯೂಟಿಫುಲ್ ಅಮ್ಮ. ಪುಟ್ಟಿ, ನಾಳೆ ನೀನು ದೊಡ್ಡವಳಾಗ್ತೀಯಲ್ಲ, ನೀನು ಹೀಗೆ ನನ್ನ ಥರನೇ ಕಾಣ್ತಿ ಕಂದ. ಅಯ್ಯೋ ಇದೇನಮ್ಮ, ಗಿಳಿ ಮಾಮ ಕೂಗ್ತಿದ್ದಾನೆ, ಹಕ್ಕಿ ಅಣ್ಣ ಅಳ್ತಿದ್ದಾನೆ. ಜನರಲ್ಲಿ ಯಾಕೆ ಬಂದ್ರಮ್ಮ, ಇವರು ಯಾಕೆ ನಿನ್ನ ಸುತ್ತುವರಿದಿದ್ದಾರೆ ಅಮ್ಮ? ಪುಟ್ಟಕ್ಕ ಗಾಬರಿ ಬೇಡ ಕಂದ, ಅವ್ರ ಮಾತು ಕೇಳೋಣ ಇರು. ಲೇ ತಮ್ಮ, ಇಷ್ಟೊಂದು ಗಿಡ ಯಾಕೆ ಕಡೆಗತ್ತಾರ? ಇಲ್ಲಿ ಒಂದು ದೊಡ್ಡ ಹಾಲ್ ಕಟ್ಟಿಸಿ ಗಿಡಗಳ ಪರಿಚಯ ನೀಡೋ ಚಿತ್ರ ಬಿಡಿಸ್ತಾರಂತಪ್ಪ. ಹೌದೇನ? ಇವೆಲ್ಲ ಗಿಡ ಕಡ್ದು ಪೇಪರ್ ಮಾಡಿ ಊರ್ ತುಂಬಾ ಸ್ಲೋಗನ್ ಬರೆದು ಅಂಟಿಸ್ತಾರಂತ. ಪರಿಸರ ಜಾಗೃತಿ ಮಾಡಿಸೋ ಕಾರ್ಯಕ್ರಮ ಐತಂತಪ್ಪ. ಬರಿ ಬರಿ ಲಗೋನ್ ಗಿಡ ಕಡಿಯೋಣ, ಬರಿ ಬರಿ ಬರಿ. ಅಳಬೇಡ ಪುಟ್ಟಿ, ಅಳಬೇಡ ಪುಟ್ಟಿ, ನನ್ನ ನೆನಪಾಗಿ ನೀನಿರ್ತೀಯಲ್ಲ. ಅಮ್ಮ ಅವ್ರು ನಿನ್ ಸಾಯಿಸ್ತಿದ್ದಾರೆ ಅಮ್ಮ. ಅಮ್ಮ ಎಷ್ಟು ಕೂಲಾಗಿ ಹೇಳ್ತಿದ್ಯಲ್ಲ, ಅಮ್ಮ ನಿನ್ ಬಿಟ್ಟು ನಾನಿರಲ್ಲ. ಹುಟ್ಟು ಸಾವು ಎಲ್ಲರಿಗೂ ಕಟ್ಟಿಟ್ಟ ಬುತ್ತಿ ಕಂದ, ಸಾವಿನಲ್ಲೂ ಇನ್ನೊಬ್ಬರಿಗೆ ನೆರವಾಗ್ಬೇಕಂತೆ, ಆ ನೆಮ್ಮದಿ ನನಗಿದೆ ಕೋಸು. ಅಮ್ಮ ಅವರು ಸ್ಲೋಗನ್ ಬರೀತಾರೆ ಅಂದಿ, ನಿನ್ನನ್ನು ಯಾಕೆ ಕಡಿಬೇಕು? ಅಂಥದ್ದೇನು ಬರೀತಾರಮ್ಮ ಅವರು? ಗಿಡ ಬೆಳೆಸಿ ನಾಡು ಉಳಿಸಿ, ಕಾಡು ಬೆಳೆಸಿ ನಾಡು ಉಳಿಸಿ, ಗಿಡ ಬೆಳೆಸಿ ನಾಡು ಉಳಿಸಿ, ಗಿಡ ಬೆಳೆಸಿ ಕಾಡು ಉಳಿಸಿ. ಒಂದೇ ಮಾನವ ಜನ್ಮ, ಒಂದೇ ಜೀವನ ಧರ್ಮ ಎನ್ನುವ ಅರಿವಾಗಿರು. ನೀ ಚೇತನವಾಹುದಿರು. ವಸುಧೈವ ಕುಟುಂಬಕಂ, ಇದು ನಮ್ಮ ಪೂರ್ವಜರು ಸಾರಿರುವ ಸಂದೇಶ. ಇಡೀ ಭೂಮಂಡಲ ನಮ್ಮ ಮನೆಯಂತೆ, ಒಂದೇ ಕುಟುಂಬದ ಸದಸ್ಯರಂತೆ ನಾವು ಬಾಳಬೇಕು. ಎಲ್ಲಿದೆ ನಂದನ, ಎಲ್ಲಿದೆ ಬಂಧನ, ಎಲ್ಲ ಇವೆಯೇ ನಮ್ಮೊಳಗೆ. ಒಳಗಿನ ತಿಳಿಯನು ಕಲಕದೆ ಇದ್ದರೆ. ಜಾತಿ, ಮತ, ಪಂಥ, ಭಾಷೆ, ದೇಶ, ಅಂತಸ್ತು, ಇವು ಮನುಷ್ಯ ಸಂಬಂಧಗಳ ಸೌಹಾರ್ದವನ್ನು ಕೆಡಿಸುವ ಸಾಧನಗಳಾಗಬಾರದು. ಪ್ರೀತಿ, ವಿಶ್ವಾಸ, ಸಹಬಾಳ್ವೆ, ಆ ಮೂಲಕ ವಿಶ್ವಶಾಂತಿ ನಮ್ಮ ಧ್ಯೇಯವಾಗಬೇಕು. ಒಂದೇ ಬಾಳು, ಒಂದೊಂದೇ ಬದುಕು, ಹೊಂದಿಕೊಂಡೇ ನಾವು ಬಾಳಬೇಕು. ಒಮ್ಮೆ ನೋವು, ಒಮ್ಮೊಮ್ಮೆ ನಲಿವು, ಎಲ್ಲ ಮರೆತು ಮೇಲೇಳಬೇಕು. ಜಗತ್ತಿನ ಅತಿ ಸುಂದರ ತಾಣ ನಮ್ಮ ಮನೆ. ಅಪ್ಪ, ಅಮ್ಮ, ಮಕ್ಕಳು, ಅಜ್ಜ, ಅಜ್ಜಿ, ಬಂಧು ಬಾಂಧವರು, ಈ ಸಂಬಂಧ ಗಟ್ಟಿಯಾಗಬೇಕು. ಅದೇ ಅನುಬಂಧ ಕುಟುಂಬದಾಚೆಗೂ ವಿಸ್ತರಿಸಬೇಕು. ನಾವೆಲ್ಲ ಒಂದು ಎಂಬ ಭಾವ ಸ್ಥಿರಗೊಳ್ಳಬೇಕು. ಮೊದಲು ಮನೆಯೊಳಗೆ ನೆಮ್ಮದಿ ನೆಲೆಸಲಿ, ಅದು ವಿಶ್ವಶಾಂತಿಗೆ ನಾಂದಿಯಾಗಲಿ. ಆಗುವನು ತೋಳ ಜಲನೆಲ ಹೊರಗಿಂದ ಬಂದರು ನಂಬಿ ನಮ್ಮ ಜಲನೆಲ ಬೆಳೆಯುತ್ತಿದೆ ಬದುಕಿಸಿದೆ ನಮ್ಮನ್ನು ಇದು ಎಂಥ ಮೇಳ ಬೆಳೆಯುತ್ತಿದೆ ಬದುಕಿಸಿದೆ ನಮ್ಮನ್ನು ಇದು ಎಂಥ ಮೇಳ ನಮ್ಮನ್ನು ಇದು ಎಂಥ ಮೇಳ ನಮ್ಮನ್ನು